ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ ಕಾಣಲು ಕಾದಿದೆ ಪ್ರಿಯತಮನ ಕರೆಯೇ ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ ಕಾಣಲು ಕಾದಿದೆ ಪ್ರಿಯತಮನ ಕೋಗಿಲೆ ಮಾಧವನ ಕಾತರ ತುಂಬ